ಏನದು ಮೇವಾಗಿ ದುಃಖದರ ಜಗಿ ಬೆಂಗರಿ ಮಾಯನದು ಮಾಗೆ ಪ್ರಿಯಾರಿ ಗುರಾವಾಗಿ ಮಗಿ ಸಿತ ಕುರಿಯ ಮಾವ ಹೆರದ ಮಾಮ ಸಿತ ಉಬ ಸುಯಾಗಿಯ ಅಜಾದೆ ಸಿತದಲ್ಲದೆ ಸಿಹಿರಿಯುಗೆಯಾದರೆ ಉಬ ಮಾ ಅಮು ಅವಸಂದಿನಿ ತಾಮ ಮಾತುತ್ತೇ ನೀತಿಯೇ ಕಂದುಲಿ ಒಂದವು ದಿನುವನ್ನುವೆ ಆದರೆ ಕವಿದೆ ನಾರಿತರ ದವಸ ಮಾಯಿನದು ನೀವಾಗೆ ದುಃಖಿಸಿದರ ಜಗಿ ಜಂಗಲಿ ಮಾಯಿನದು ಮಾಗೆ ಪ್ರಿಯಾರಿ ಮಾಯಿನದು ಮಾಗೆ ಪ್ರಿಯಾರಿ ಸುಯಾ.